ಪಕ್ಷದ ನಾಯಕನ ಆಯ್ಕೆಗೆ ಮುಂದುವರಿದ ಕಸರತ್ತು. ರಾಜ್ಯದ ಸರ್ವತೋಮುಖ ಅಭಿವೃದ್ದಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬದ್ದ, ಸಚಿವ ಪ್ರಹ್ಲಾದ್ ಜೋಶಿ. ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 71,000 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ, ಸಚಿವೆ ಶೋಭಾ ಕರಂದ್ಲಾಜೆ. 7ನೇ ವೇತನ ಆಯೋಗದ ವರದಿ ಸಲ್ಲಿಕೆಗೆ ಅವಧಿ ವಿಸ್ತರಣೆ, ರಾಜ್ಯಪಾಲರ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ಎಂ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಇದೀಗ ಕೇಳಿ ದೇಶಭಕ್ತಿ ಗೀತೆಗಳು. ಜಲ ನಿನ್ನದೆ ಕನ್ನಡ ಗೆಲುವು, ನಿನ್ನದೆ ಕನ್ನಡ ಗೆಲುವು. ಈಶ್ವರ ನಿರ್ಮಿಸಿ ನೀ ಸೃಷ್ಟಿಯನು, ಪಾರ್ವತಿ ನೀನೇ ಸಲಹು. ನಿನ್ನದೆ ಈ ನೆಲ, ನಿನ್ನದೆ ಈ ಜಲ, ನಿನ್ನದೆ ಕನ್ನಡ ಗೆಲುವು, ನಿನ್ನದೆ ಕನ್ನಡ ಗೆಲುವು. ಕಬ್ಬದ ಹಬ್ಬ ಹುಣ್ಣಿಮೆಗೆ, ವಿಶ್ವದ ಕಬ್ಬದ ಹಬ್ಬ ಹುಣ್ಣಿಮೆಗೆ ಕನ್ನಡ ಹೃದಯವ ಹದ ಮಾಡು, ಕನ್ನಡ ಹೃದಯವ ಹದ ಮಾಡು, ಕನ್ನಡ ಹೃದಯವ ಹದ ಮಾಡು. ಈಶ್ವರ ನಿರ್ಮಿಸಿ ದೀ ಸೃಷ್ಟಿಯನು, ಪಾರ್ವತಿ ನೀನೇ ಸಲಹು. ನಿನ್ನದೇ ಈ ನೆಲ, ನಿನ್ನದೇ ಈ ಜಲ, ನಿನ್ನದೇ ಕನ್ನಡ ಗೆಲುವು, ನಿನ್ನದೇ ಕನ್ನಡ ಗೆಲುವು. ಕರ್ನಾಟಕವನು ಕಡೆದರು ಹೊರಟಿತು ಕನ್ನಡವೆನ್ನುವ ನವನೀತ, ಕರ್ನಾಟಕವನು ಕಡೆದರು ಹೊರಟಿತು ಕನ್ನಡವೆನ್ನುವ ನವನೀತ. ಹೃದಯದ ಮರ್ಮವ ಮಿಡಿದರೆ ಬರುವಲು, ಹೃದಯದ ಮರ್ಮವ ಮಿಡಿದರೆ ಬರುವಲು, ನಾದದಿಂದ ಅನುಭವ ಗೀತ, ನಾದದಿಂದ ಅನುಭವ ಗೀತ. ಈಶ್ವರ ನಿರ್ಮಿಸಿ ನೀ ಸೃಷ್ಟಿಯನು, ಪಾರ್ವತಿ ನೀನೇ ಸಲಹು. ನಿನ್ನದೇ ಈ ನೆಲ, ನಿನ್ನದೇ ಈ ಜಲ, ನಿನ್ನದೇ ಕನ್ನಡ ಗೆಲುವು, ನಿನ್ನದೇ ಕನ್ನಡ ಗೆಲುವು. ದುಡಿದಷ್ಟಿದೆ ಬಲ ಪಡೆದಷ್ಟಿದೆ ಫಲ ದುಡಿದಷ್ಟಿದೆ ಬಲ ಪಡೆದಷ್ಟಿದೆ ಫಲ ಬಯಲಿಗೆ ತಕ್ಕಷ್ಟಿದೆ ಕುಯಿಲು ಬಯಲಿಗೆ ತಕ್ಕಷ್ಟಿದೆ ಕುಯಿಲು ಬಯಲಿಗೆ ತಕ್ಕಷ್ಟಿದೆ ಕುಯಿಲು ಈಶ್ವರ ನಿರ್ಮಿಸಿದೆ ಸೃಷ್ಟಿಯನು ಪಾರ್ವತಿ ನೀನೇ ಸಲವು ನಿನ್ನದೆ ಈ ನೆಲ ನಿನ್ನದೆ ಈ ಜಲ ನಿನ್ನದೆ ಕನ್ನಡ ಗೆಲವು ನಿನ್ನದೆ ಕನ್ನಡ ಗೆಲವು ಪರಿಪುಷ್ಟಿಕೊಂಡು ಸಂತುಷ್ಟವಾಗಲಿ ನಾಡ ಜನ ಶಾಂತಿಯಿಂದ ಪರಿಪುಷ್ಟಿಕೊಂಡು ಸಂತುಷ್ಟವಾಗಲಿ ನಾಡ ಜನ ವಿಜಯ ಹೊಂದಿ ಕಲ್ಯಾಣ ಪಡೆದು ಸ್ವಧರ್ಮ ಕಾಯಲಿ ಚಿರಂತನ ಸ್ವಧರ್ಮ ಕಾಯಲಿ ಚಿರಂತನ ಈಶ್ವರ ನಿರ್ಮಿಸಿದಿ ಸೃಷ್ಟಿಯನು ಪಾರ್ವತಿ ನೀನೇ ಸಲಹು ನಿನ್ನದೇ ಈ ಜಲ ನಿನ್ನದೇ ಈ ಜಲ ನಿನ್ನದೇ ಕನ್ನಡ ಗೆಲವು ನಿನ್ನದೇ ಕನ್ನಡ ಗೆಲವು ನಿನ್ನದೇ ಕನ್ನಡ ಗೆಲವು ಲೋಕದ ಜನಕ್ಕೆ ಲೋಕ ಧರ್ಮಕ್ಕೆ ಕಾರು ಜಯವಾಗಲೆಂದು ಕಾರು ಜಯವಾಗಲೆಂದು ಎದ್ದೇಳು ಭಾರತ ಪುರುಷ ಏಳು ಎದ್ದೇಳು ಎಚ್ಚರಾಗು ಏಳು ಏಳು ಎದ್ದೇಳು ಎಚ್ಚರಾಗು ಏಳು ವಿಶ್ವಶಾಂತಿಯ ಬಯಸುವವು ಭಾರತ ಪುರುಷ ಏಳು ಎದ್ದೇಳು ಎದ್ದೇಳು ಎದ್ದೇಳು ಇದುವರೆಗೂ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ಎಂ ತರಂಗಾಂತರ 490.1 meter ಅಂದರೆ 612 kilohertz. ಇದೀಗ ಕೇಳಿ ಕೃಷಿ ರಂಗ. ಎಲ್ಲ ರೈತ ಬಾಂಧವರಿಗೂ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ ದೇಸಿ ಹೈನೂರ ಸುತ್ತಳಿ. ಈ ಕುರಿತು ಡಾ ರಮೇಶ್ ಕೆಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಆನಂತರ ಜನಪದ ಗೀತೆ ಕೇಳುವಿರಿ. ಮೊದಲಿಗೆ ಜಾಹೀರಾತು. साइक्लोन यानी चक्रवात की भविष्यवाणी पहले से की जा सकती है. भारत सरकार अब सोशल मीडिया सहित विभिन्न मीडिया प्लेटफॉर्मों पर समय पर इसकी चेतावनी देती रहती है. आप सभी के लिए इस पर ध्यान देना जरूरी है. चक्रवात के दौरान रेडियो सुनने, टीवी देखने तथा समाचार पत्र पढ़ने मात्र से आप अपनी और अपने आसपास कई लोगों की जान बचा सकते हैं. चक्रवात की चेतावनी एसएमएस के जरिए भी दी जाती है, इसलिए अपने मोबाइल फोन हमेशा चार्ज रखें. केवल आधिकारिक चेतावनी पर ध्यान दें, अफवाहों पर ध्यान न दें. चक्रवात से बचा जा सकता है, तैयारी में ही समझदारी है. राष्ट्रीय आपदा प्रबंधन प्राधिकरण, भारत सरकार द्वारा जनहित में जारी. ನಮಸ್ಕಾರ ಡಾಕ್ಟರ್ ರಮೇಶ್ ಅವರೇ. ನಮಸ್ಕಾರ. ನಮ್ಮ ರಾಷ್ಟ್ರ ಕೃಷಿ ಪ್ರಧಾನ ರಾಷ್ಟ್ರ. ಈಗ ನಾವು ಸುಸೂತ್ರವಾಗಿ ಕೃಷಿಯನ್ನು ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು ಅಂದರೆ ಅದರಲ್ಲಿ ಜಾನುವಾರುಗಳ ಪಾತ್ರ ಬಹಳ ಹಿರಿದಾದದ್ದು ಅಂತ ಹೇಳ್ಬೋದು. ಹೌದು. ಈ ನಮ್ಮ ಎತ್ತುಗಳಾಗ್ಬೋದು, ಹಸುಗಳಾಗ್ಬೋದು, ಇವು ನಮ್ಮ ರೈತನ ಮಿತ್ರ ಅಂತಲೇ ನಾವು ಕರೀತೀವಿ, ಸಂಗಾತಿ ಅಂತಲೇ ಕರಿಬೇಕು, ಸಹಜೀವಿಗಳು ಅಂತ ಕರಿಬೇಕಾಗತ್ತೆ. ಏಕೆಂದರೆ ಅವನ್ನ ಬಿಟ್ಟು ರೈತ ಇರಲಿಕ್ಕೆ ಸಾಧ್ಯವಿಲ್ಲ. ಬರೀ ಹಾಲಿಗಾಗಿ ಅಷ್ಟೇ ಅಲ್ಲ, ಅವುಗಳ ಒಂದು ಸಗಣಿ, ಗಂಜಳ ಮತ್ತು ಅವುಗಳ ಒಡನಾಟ ರೈತರ ಒಂದು ಮನೋಸ್ಥಿತಿ ಆರೋಗ್ಯಕ್ಕೂ ಬಹಳ ಉತ್ತಮವಾದ ಕೊಡುಗೆ ಕೊಡುತ್ತೆ ಅಂತ ಇತ್ತೀಚೆಗೆ ತಿಳಿಬರ್ತಾ ಇದೆ. ಮತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ದೇಶಿ ತಳಿಗಳ ಒಂದು ಸಂಕುಲ ಇದೆ. ಇವತ್ತು ಮಿಶ್ರತಳಿ ರಾಸುಗಳು ಸಾಕಷ್ಟು ಇದ್ದರೂ ಕೂಡ ದೇಶಿ ತಳಿಗಳು ಕೂಡ ನಮ್ಮಲ್ಲಿ ಸಾಕಷ್ಟು ಇದ್ದಾವೆ. ಅವುಗಳ ಒಂದು ಸಂರಕ್ಷಣೆಯನ್ನು ಮಾಡಿಕೊಂಡು ಅವನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸಿಕೊಂಡು ಅವುಗಳ ಒಂದು ಅಭಿವೃದ್ಧಿ ಕಡೆಗೆ ಶ್ರಮಿಸಬೇಕಾಗದ್ದು ಎಲ್ಲರ ಕರ್ತವ್ಯ ಕೂಡ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ನಮ್ಮಲ್ಲಿರುವಂಥ ದೇಶಿ ರಾಸು ತಳಿಗಳ ಒಂದು ಲಕ್ಷಣಗಳು ಮತ್ತು ಅವುಗಳ ನಿರ್ವಹಣೆಯನ್ನು ನಾವು ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಈ ದೇಶಿ ಹೈನುರಾಸು ತಳಿಗಳ ಒಂದು ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತವಾಗಿಯೂ, ಬಹಳ ಮುಖ್ಯವಾದಂಥ ಪ್ರಶ್ನೆ. ನಮ್ಮ ರಾಜ್ಯದಲ್ಲಿ ಇವತ್ತು 104.95 lakh ಏನು ರಾಸುಗಳಿದಾವೋ ಅದರಲ್ಲಿ ನಾಟಿ ಹಸುಗಳ ಸಂಖ್ಯೆ, ನಾಟಿ ರಾಸುಗಳು ಸಂಖ್ಯೆ 83.04, ಅಂದರೆ ಸುಮಾರು ಮುಕ್ಕಾಲು ಭಾಗದಷ್ಟು ನಮ್ಮ ದೇಶೀಯ ತಳಿಗಳೇ ಇವೆ. ಇವುಗಳಲ್ಲಿ ಒಂದು ವಿಶಿಷ್ಟ ಗುಣ ಅಂತ ಹೇಳಿದ್ರೆ ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಗುಣ. ಇಲ್ಲಿಯ ಉಷ್ಣತೆ ಇರಬಹುದು, ಇಲ್ಲಿ ನಾವು ಹಾಕುವಂತಹ ಭತ್ತದ ಹುಲ್ಲು ಇರಬಹುದು, ಇವುಗಳನ್ನ ಹೊಂದ್ಕೊಳ್ತವೆ. ಅದೇ ತರದಲ್ಲಿ ಇಲ್ಲಿ ಉಷ್ಣತೆನೂ ಕೂಡ ಕೆಲವು ಭಾಗದಲ್ಲಿ ಜಾಸ್ತಿ ಇದೆ. ಬೀದರ್ ಕಡೆ ಇರಬಹುದು, ನೀವು ಗುಲ್ಬರ್ಗಾ ಕಡೆ, ಬಿಜಾಪುರ ಇಲ್ಲೆಲ್ಲ ಸಮ್ಮರ್ ಅಂತ ಹೇಳಿ ಬೇಸಿಗೆನಲ್ಲಿ ಉಷ್ಣತೆ ಜಾಸ್ತಿ ಹೋಗುತ್ತೆ, ಅದನ್ನ ಹೊಂದ್ಕೊಳ್ಳುವಂತಹ ಲಕ್ಷಣ ಕೂಡ ಇದೆ. ಇವುಗಳಲ್ಲಿ ಬೆವರನ್ನ ಸುರಿಸುವಂತ ಗುಣ, ಅಂದ್ರೆ ಹೆಚ್ಚಾಗಿ ಬೆವರು ಹೋಗುತ್ತೆ, ಅದರಿಂದಾಗಿ ಪ್ಯಾಂಟಿಂಗ್ ಅಂದ್ರೆ ಉಸಿರಾಟ ಮಾಡಬೇಕಾದ್ರೆ ತುಂಬಾ ತೊಂದರೆ ಆಗುವಂತದ್ದು. ಇದು ಯಾವುದು ಕೂಡ ಬರದೇ ಇಲ್ಲ, ಹೊರಚಾಚುವಂತದ್ದು ಯಾವುದು ಬರದೇ ಇಲ್ಲ. ಮತ್ತೆ ಇವುಗಳಲ್ಲಿ ರೋಗ ನಿರೋಧಕ ಗುಣ ಕೂಡ ಬಹಳ ಜಾಸ್ತಿ ಆಗಿದೆ. ಹಾಲಿನಲ್ಲೂ ಕೂಡ ಪೌಷ್ಟಿಕಾಂಶ ಜಾಸ್ತಿ, ಕೊಬ್ಬಿನಂಶ ಜಾಸ್ತಿ ಇರುತ್ತೆ. ಅದೇ ರೀತಿಯಲ್ಲಿ ಸಾಲಿಡ್ ನಾಟ್ ಫ್ಯಾಟ್ ಅಂತ ಹೇಳ್ತೀವಲ್ಲ, ಪ್ರೋಟೀನು ಕೂಡ ಜಾಸ್ತಿ ಇರುತ್ತೆ. ಆದ್ಮೇಲೆ ಮೂಲ ಪಚನ ಕ್ರಿಯಾ ದರ ಇದೆಯಲ್ಲ, ಅದು ಇವುಗಳಲ್ಲಿ ಮಿಶ್ರತಳಿ ಅಥವಾ ವಿದೇಶಿ ತಳಿಗಳಿಗಿಂತ ಬಹಳ ಕಮ್ಮಿ ಇರುತ್ತೆ. ಆದ್ರಿಂದನೇ ಬರಗಾಲ ಏನಾದರೂ ಬಂದ್ರೆ ಆ ಸಂದರ್ಭದಲ್ಲಿ ಇವುಗಳ ಉತ್ಪತ್ತಿ ಕುಂಠಿತ ಆದರೂ ಕೂಡ ಬರಗಾಲ ಮುಗಿದ ನಂತರ ಮಳೆ ಬಂದಾಗ ಇವುಗಳು ಮೆಂದು ಮತ್ತೆ ಬೆದೆಗೆ ಬಂದು ಗರ್ಭ ಧರಿಸಿ ಹಾಲನ್ನು ಕೊಡಲಿಕ್ಕೂ ಕೂಡ ಶುರು ಮಾಡ್ತವೆ. ಅದೇ ನಮ್ಮ ವಿದೇಶಿ ತಳಿಗಳಾದರೆ ಇಲ್ಲಿಯ ವಾತಾವರಣಕ್ಕೆ ಹೊಂದ್ಕೊಳ್ಳೋಕೆ ತೊಂದರೆ ಅನುಭವಿಸ್ತವೆ. ಅವುಗಳಿಗೆ ನಾವು ಸಂಪೂರ್ಣ ಆಹಾರವನ್ನು ಕೂಡ ಕೊಡಬೇಕಾದಂಥ ಅಗತ್ಯ ಬರುತ್ತೆ. ಆದರೆ ಇಲ್ಲಿ ದೇಶೀಯ ತಳಿಗಳು ನಮ್ಮ ಕೃಷಿಯಲ್ಲಿ ಉಳಿಯುವಂತಹ ಭತ್ತದ ಹುಲ್ಲು ಇರ್ಬೋದು, ಬೇರೆ ಯಾವುದೇ ಒಂದು ಕೃಷಿಯಿಂದ ಬರುವಂತಹ ಮೇವನ್ನು ಉಪಯೋಗಿಸ್ಕೊಂಡು ಹಾಲು ಮತ್ತು ಕೃಷಿ ಕಾರ್ಯಕ್ಕೆ ಉಪಯೋಗಕ್ಕೆ ಬರ್ತವೆ. ಹೀಗೆ ವಿಶಿಷ್ಟ ಗುಣಗಳನ್ನು ನಮ್ಮ ದೇಶೀಯ ರಾಷ್ಟ್ರಗಳು ಹೊಂದಿದ್ದಾವೆ. ಹೌದು. ಈಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದರೆ ಅನೇಕ ರಾಸು ತಳಿಗಳ ತವರೂರು ಕರ್ನಾಟಕ ಅಂತ ಕೇಳಿದ್ದೀವಿ, ಆ ರಾಸಿನ ತಳಿಗಳು ಯಾವ್ಯಾವು ಅಂತೀರ? ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ 500 ವರ್ಷಗಳ ಇತಿಹಾಸ ಇರುವಂತಹ ಅಮೃತ್ ಮಹಲ್ ತಳಿ ಇದೆ. ಅದು 2007 ಸೆನ್ಸಸ್ ಪ್ರಕಾರ 96,000 ರಾಸುಗಳಿವೆ ಸಂಖ್ಯೆ. ಹೌದು. ಅದೇ ರೀತಿಯಲ್ಲಿ ರೈತರ ಮಿತ್ರ ಅಂತ ಕರಿತೀವಲ್ಲ, ಅದು ಹಳ್ಳಿಕಾರ್ ತಳಿ. ಹಳ್ಳಿಕಾರ್ ತಳಿನ ಕೃಷಿಗೆ ಬಹಳವಾಗಿ ಉಪಯೋಗಿಸ್ತಾರೆ, ಅದರಲ್ಲೂ ದಕ್ಷಿಣ ಭಾಗದಲ್ಲಿ, ಕರ್ನಾಟಕದ ದಕ್ಷಿಣ ಭಾಗದಲ್ಲಿ, ದಕ್ಷಿಣ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಕೆಂಪು ಮಣ್ಣಿದೆಯೋ ಅಲ್ಲಿ ನೀರನ್ನು ಹಿಡಿದಿಡ್ಕೊಳ್ಳುವಂತ ಶಕ್ತಿ ಆ ಮಣ್ಣಿಗೆ ಕಮ್ಮಿ, ಅದರಿಂದ ಬೇಗ ಕೆಲಸ ಮಾಡಬೇಕು. ಅದಕ್ಕೋಸ್ಕರನೇ ಚುರುಕಾಯಿ ಕೆಲಸ ಮಾಡುವಂತಹ ಅಮೃತ್ ಮಹಲ್ ಹಳ್ಳಿಕಾರು ಮತ್ತು ಕಿಲ್ಲಾರ್ ತಳಿಗಳನ್ನು ಕೂಡ ಉಪಯೋಗಿಸ್ತಾರೆ. ಅದೇ ನಾವು ಉತ್ತರ ಭಾಗಕ್ಕೆ ಹೋದ್ರೆ, ಕರ್ನಾಟಕ ಉತ್ತರ ಭಾಗ ಜಿಲ್ಲೆಗಳಲ್ಲಿ ಉತ್ತರ ಭಾಗಕ್ಕೆ ಹೋದ್ರೆ ಧಾರವಾಡ ಇರ್ಬೋದು, ಗುಲ್ಬರ್ಗ, ಬೀದರು, ಅಲ್ಲೆಲ್ಲ ಕೆಲವು ಭಾಗದಲ್ಲಿ ಕಪ್ಪು ಮಣ್ಣಿರುತ್ತೆ, ಅಂದ್ರೆ ಕಾಟನ್, ಬ್ಲಾಕ್ ಕಾಟನ್ ಸಾಯಿಲ್ ಅಂತ ಹೇಳ್ತಾ ಇದ್ದು. ಹೌದು. ಮೊದಲು ಹತ್ತಿಗೋಸ್ಕರನೇ ಅದನ್ನು ಉಪಯೋಗಿಸ್ತಾ ಇದ್ರು. ಅಲ್ಲಿ ಜಿಗಿಟಾಗಿರುತ್ತೆ ಮಣ್ಣು, ಶಕ್ತಿ ಜಾಸ್ತಿ ಬೇಕು. ಅಲ್ಲಿ ಕೃಷ್ಣ ವ್ಯಾಲಿ ತಳಿನ ಅಭಿವೃದ್ಧಿಪಡಿಸಿದ್ರು, ಅದೇ ತರ ದಿಯೋನಿ ತಳಿನ ಅಭಿವೃದ್ಧಿಪಡಿಸಿದ್ರು. ಮತ್ತು ನಾವು ಮಲ್ನಾಡು ಪ್ರದೇಶ ಇರ್ಬೋದು ಅಥವಾ ಕರಾವಳಿಯ ಪ್ರದೇಶ, ಎಲ್ಲಿ ಹೆಚ್ಚು ಮಳೆ ಇರುತ್ತೋ ಅಲ್ಲಿ ಮಲ್ನಾಡು ಗಿಡ್ಡ ಅಂತ ಹೇಳಿ ಚಿಕ್ಕದಾಗಿರುವಂತಹ ತಳಿ ಇದೆ, ಬಹಳ ಅಡಕವಾಗಿರುತ್ತದೆ. ಹೌದು. ಅದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ನಾನ್ ಡಿಸ್ಕ್ರಿಪ್ಟ್ ಅಂದ್ರೆ ಯಾವುದೇ ಜಾತಿಗೆ ಸೇರಿದಂತಹ ಹಸುಗಳು ಕೂಡ, ರಾಸುಗಳು ಕೂಡ ಬಹಳಷ್ಟಿವೆ. ಅಂದ್ರೆ ಈಗ ಮುಖ್ಯವಾಗಿ ತಾವು ಈ ಅಮೃತ್ ಮಹಲ್ ತಳಿ ಅಂತ ಹೇಳಿದ್ರಿ. ಹೌದು. ಇದನ್ನ ನಮ್ಮ ನಾಡಿನ ರಕ್ಷಣೆಯಲ್ಲೂ ಕೂಡ ಬಳಸ್ಕೊಳ್ಳಲಾಗಿದೆ ಅಂತ ನಾವು ಕೇಳಿದ್ದೀವಿ, ಆದ್ರೆ ಹೇಗೆ ಇದನ್ನ ಬಳಸ್ಕೊಳ್ಳಲಾಯಿತು ಅಂತ ಸ್ವಲ್ಪ ತಿಳಿಸ್ಕೊಡ್ತಾರೆ. ಖಂಡಿತವಾಗಿಯೂ. ಈ ತಳಿಯನ್ನ ಕೃಷಿಯಲ್ಲಿ ಮಾತ್ರ ಅಲ್ಲ, ಹಾಲಿನ ಉತ್ಪತ್ತಿಗೂ ಉಪಯೋಗಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಯುದ್ಧದಲ್ಲೂ ಕೂಡ ಮೈಸೂರಿನ ಅರಸರು, ಟಿಪ್ಪು ಸುಲ್ತಾನರು, ಹೈದರಾಲಿಯವರು ಉಪಯೋಗಿಸ್ಕೊಂಡಿದ್ದಾರೆ. ಇದರ ಜೊತೆಗೆ ಬ್ರಿಟಿಷರು ಕೂಡ ಆಫ್ಘಾನಿಸ್ತಾನದಲ್ಲಿ ನಡೆದಂತಹ ಯುದ್ಧದಲ್ಲೂ ಕೂಡ ಉಪಯೋಗಿಸ್ಕೊಂಡಿದ್ದಾರೆ. ಈಗ ಮೈಸೂರಿನ ಮಹಾರಾಜರು ಈ ತಳಿಯ ಬಗ್ಗೆ ವಿಶೇಷ ಪ್ರೀತಿ ವ್ಯಾಮೋಹ ಇತ್ತು. ಒಂದು ಉದಾಹರಣೆ ಹೇಳಬೇಕಂದ್ರೆ, ಹೈದರಾಬಾದ್ನ ನಿಜಾಮರ ಸೈನ್ಯ ಮೈಸೂರು ಪ್ರದೇಶದ ಮೇಲೆ ದಂಡೆತ್ತಿ ಬಂದಾಗ ಮೈಸೂರು ಮಹಾರಾಜರು ಮತ್ತು ಅವರ ಮಂತ್ರಿಗಳು ಸೇರಿ ಒಂದು ಉಪಾಯವನ್ನು ಹುಡುಕಿ ಈ ತಳಿಯ ಹೋರಿಗಳಿಯ ಕೊಂಬಿಗೆ ಬಟ್ಟೆಯನ್ನು ಕಟ್ಟಿಬಿಟ್ಟು, ಎಣ್ಣೆಯಲ್ಲಿ ಅದ್ದಿದಂತಹ ಬಟ್ಟೆಗಳನ್ನು ಕಟ್ಟಿ ಅದಕ್ಕೆ ಬೆಂಕಿಯನ್ನು ಹಚ್ಚಿ ಅವರ ಮೇಲೆ ಬಿಟ್ರು. ಆಗೇನಾಯ್ತು ಅಂದ್ರೆ ಅಲ್ಲಿನ ಸೈನಿಕರಿಗೆ ಏನು ದಿಕ್ಕೆ ತೋಚಲಿಲ್ಲ, ಅವರೆಲ್ಲ ಓಡ್ ಹೋಗ್ಬಿಟ್ರು. ಆದ್ರಿಂದ ಮೈಸೂರಿನ ಅರಸರಿಗೆ ಜಯ ಸಿಕ್ತು. ಅದೇ ತರ ಟಿಪ್ಪು ಸುಲ್ತಾನ್ ಕೂಡ, ಹೈದರಾಲಿಯು ಕೂಡ ಬಿದನೂರನ್ನು ವಶಪಡಿಸಿಕೊಳ್ಳೋದ್ರಲ್ಲಿರ್ಬೋದು ಅಥವಾ ಅನೇಕ ಯುದ್ಧಗಳಲ್ಲೂ ಕೂಡ ಉಪಯೋಗಿಸಿದ್ರು. ಅದರಿಂದನೇ ಈ ರಾಜ ಮಹಾರಾಜರುಗಳಿಗೆ ಈ ತಳಿಯ ಬಗ್ಗೆ ಬಹಳ ಪ್ರೀತಿ. ಅದಕ್ಕೋಸ್ಕರನೇ ಈ ತಳಿಯ ಮೇವಿಗೋಸ್ಕರನೇ ಮೈಸೂರಿನ ಅರಸರು ಅಮೃತ್ ಮಹಲ್ ಕಾವಲ್ ಅಂತ ಹೇಳಿ ಮೇಯೋದಕ್ಕೋಸ್ಕರನೇ ಜಾಗ ಬಿಟ್ಟಿದ್ರು, ಸಾಕಷ್ಟು ಜಾಗ ಬಿಟ್ಟಿದ್ರು, ಮೀಸಲಾಗಿಟ್ಟಿದ್ರು. ಹೌದು, ಸಾಕಷ್ಟು ಜಾಗವನ್ನ ಈಗಲೂ ಇದೆ. ಅದು ಹೌದು, ಈಗಲೂ ಕೂಡ ಇದೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಬಹಳಷ್ಟು ಪ್ರದೇಶ ಬೇರೆ ಉದ್ಯೋಗಕ್ಕೆ ಉಪಯೋಗ ಆಗ್ತಾ ಇದೆ. ಸುಮಾರು 278,000 ಹೆಕ್ಟೇರ್ ನಷ್ಟಿದ್ದಂತ ಜಾಗ ಇವತ್ತು ಸುಮಾರು 21,000 ಹೆಕ್ಟೇರ್ಗೆ ಇಳಿದಿದೆ. ಅಂದ್ರೆ ಅಷ್ಟು ಜಾಗ ಬೇರೆ ಉದ್ದೇಶಗಳಿಗೆ ಬಳಕೆಯಾಗಿದೆ, ಬೇರೆ ಉದ್ದೇಶಗಳಿಗೆ ಬಳಕೆಯಾಗಿದೆ. ಅದರ ಜೊತೆಗೆ ಅಂದು ಸುಮಾರು 60,000 ಅಮೃತ್ ಮಹಲ್ ತಳಿಯ ರಾಸುಗಳು ಮೈಸೂರು ಅರಸರ ವಶದಲ್ಲಿತ್ತು. ಇವತ್ತು ಸುಮಾರು 1,500 ಹಸುಗಳು ಕರ್ನಾಟಕ ಸರ್ಕಾರದ ಪಶುಪಾಲನಾ ಇಲಾಖೆಯ ಅಧೀನದಲ್ಲಿ ಅಭಿವೃದ್ಧಿಪಡಿಸಲಾಗ್ತಿದೆ. ಅದರ ಜೊತೆಗೆ ರೈತರ ಹತ್ರನೂ ಕೂಡ ಈ ತಳಿಯ ಹಸುಗಳಿದೆ. ಆದರೆ ಮುಖ್ಯವಾಗಿ ತೊಂದರೆ ಏನಾಗ್ತಾ ಇದೆ ಅಂದರೆ, ರೈತರ ಹತ್ರ ಇರುವಂತಹ ಹಸುಗಳಲ್ಲಿ ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಈ ತಳಿ ಗುಣಮಟ್ಟವನ್ನು ಕೂಡ ನಾವು ಉಳಿಸ್ಕೊಳ್ಬೇಕಾಗಿದೆ. ಅಂದ್ರೆ ಅವು ಒಳ ಅಭಿವೃದ್ಧಿಗೆ ಒಳಪಟ್ಟು ಹೌದು ಅವುಗಳ ಒಂದು ಗುಣಮಟ್ಟ ಕಡಿಮೆ ಆಗಿದೆ ಅಂತೀರ? ಹೌದು. ಇದು ಮುಖ್ಯವಾಗಿ ಈ ಒಂದು ಅಮೃತ್ ಮಹಲ್ ತಳಿಯ ಇತಿಹಾಸದ ಬಗ್ಗೆ ಆಯಿತು. ಹೌದು. ಇನ್ನ ಈ ಒಂದು ತಳಿಯ ಗುಣವಿಶೇಷಗಳು ಏನು ಅಂತೀರ? ಈ ತಳಿ ಇದೆಯಲ್ಲ ಕೃಷಿಗೆ ಬಹಳ ಉತ್ತಮವಾದದ್ದು. ಈಗ ಒಂದು ಕೆಲಸ ಇರ್ಬೋದು ಅಥವಾ ಯುದ್ಧದಲ್ಲಿ ಪಿರಂಗಿ ತಗೊಂಡು ಹೋಗೋದಿರ್ಬೋದು ಅಥವಾ ಆಹಾರ ಪದಾರ್ಥವನ್ನು ತಗೊಂಡು ಹೋಗೋದು ಸಾಕ್ಸೋದಿರ್ಬೋದು, 14 ಗಂಟೆಗಳ ಕಾಲ ಸತತವಾಗಿ ಕೆಲಸವನ್ನು ಮಾಡಿದಂತಹ ಉದಾಹರಣೆ ಕೂಡ ಇದೆ. ಅಷ್ಟು ದೇಹದಾರ್ಢ್ಯತೆ ಇರುತ್ತೆ. ಹೌದು, 5-6 ಕಿಲೋಮೀಟರ್ ವೇಗದಲ್ಲಿ 8-10 ಗಂಟೆಗಳ ಕಾಲ 1 ಟನ್ ಭಾರವನ್ನು ಎಳೆಯುವಂತಹ ಶಕ್ತಿ ಈ ತಳಿಗಿದೆ. ಅದೇ ಜೊತೆಗೆ ಈ ತಳಿಯ ರಾಸುಗಳು ಕೂಡ ಹಿಂದೆ ಉತ್ತಮ ಹಾಲನ್ನು ಕೊಟ್ಟಂತಹ ಉದಾಹರಣೆಯೂ ಇದೆ. ಇಂದು ಕೂಡ ಅನೇಕ ಹಸುಗಳು 4-5 ಕೆಜಿ ದಿನಕ್ಕೆ ಹಾಲನ್ನ ಕೊಡ್ತಾ ಇದ್ದಾವೆ. ಅಂದ್ರೆ ಇದು ಇಲ್ಲಿ ಕೆಲಸ ಮಾಡೋದಕ್ಕೂ ಸೂಕ್ತವಾದಂತ ತಳಿ, ಜೊತೆಗೆ ಹಾಲನ್ನು ಕೂಡ ಕೊಡುವಂತ ತಳಿ. ಹೌದು, ಈ ತಳಿಯಲ್ಲಿ ಅನೇಕ ರಾಸುಗಳು ಇವತ್ತಿಗೂ ಕೂಡ 5-6 ಕೆಜಿ ಕೊಡುವಂತದ್ದು ಕೂಡ ನಾವು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಂಡು ಬರ್ತವೆ. ಇನ್ನ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಈಗ ಈ ಹಳ್ಳಿಕಾರ್ ತಳಿ ಅಂತ ವಿಶೇಷವಾಗಿ ಕಂಡು ಬರುತ್ತೆ ಅಂತ ತಾವು ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈ ಹಳ್ಳಿಕಾರ್ ತಳಿ ಇದೆಯಲ್ಲ, ಇದು ನಮ್ಮ ರಾಜ್ಯದ ಬಹುಮುಖ್ಯವಾದಂತಹ ದೇಶೀಯ ತಳಿ. ಯಾಕೆ ಅಂತ ಹೇಳಿದ್ರೆ ಸುಮಾರು 1,99,000 ರಾಸುಗಳು ಸಂಖ್ಯೆಯಲ್ಲಿ ಈ ತಳಿ ಇದೆ. ಈ ತಳಿಯನ್ನು ನಾವು ಅಭಿವೃದ್ಧಿ ಮಾಡಿದ್ರೆ ಹಾಲಿನ ಉತ್ಪಾದನೆಯನ್ನು ಕೂಡ ಬಹಳಷ್ಟು ಹೆಚ್ಚಬಹುದು. ಯಾಕೆಂದ್ರೆ ಇವುಗಳ ಸಂಖ್ಯೆ ಬಹಳ ಜಾಸ್ತಿ ಇದೆ. ಈ ಹಳ್ಳಿಕಾರ್ ತಳಿ ಇದೆಯಲ್ಲ, ಇದು ಕೆಲಸಕ್ಕೆ ಬಹಳ ಉತ್ತಮವಾದಂಥದ್ದು. ಇದು ಮುಖ ಉದ್ದವಾಗಿರುತ್ತೆ, ಕಾಲುಗಳು ಸ್ನಾಯುಗಳು ಬಹಳ ಗಟ್ಟಿಯಾಗಿರುತ್ತೆ. ಅದರ ಜೊತೆಗೆ ಕೆಲಸಕ್ಕೆ ಬೇಕಾದಂತಹ ಎಲ್ಲ ಗುಣಗಳು ಕೂಡ ಇದರಲ್ಲಿದೆ. ಕೋಡುಗಳು ಕೂಡ ಉದ್ದವಾಗಿರುತ್ತೆ. ಆದ್ರಿಂದ ಏನಾಗುತ್ತೆ ಅಂದ್ರೆ ಕೃಷಿ ಕೆಲಸಗಳಿಗೆ ಈ ತಳಿ ಬಹಳ ಉತ್ತಮವಾದದ್ದು. ಅದರ ಜೊತೆಗೆ ಈ ತಳಿಯ ರಾಸುಗಳನ್ನು ಕೂಡ ಅನೇಕರು ಕೃಷಿ ಕೆಲಸದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಹಾಲನ್ನು ಕೂಡ ಕನಕಪುರ, ತುಮಕೂರು ಇರ್ಬೋದು, ಮೈಸೂರು ಪ್ರದೇಶ ಇರ್ಬೋದು, ಅನೇಕ ಪ್ರದೇಶಗಳಲ್ಲಿ 2-3 ಲೀಟರ್ ಕೊಡೋದು ಸಾಮಾನ್ಯ. ಕೆಲವು ರಾಸುಗಳು 4-5 ಕೆಜಿ ವರೆಗೂ ಕೂಡ ದಿನಕ್ಕೆ ಕೊಡ್ತಾ ಇದೆ. ಈ ರಾಸುಗಳು ಗಜಮಾವತ್ನು ಕೂಡ ಕರೀತಾರೆ, ಕೊಯಮತ್ತೂರು ಪ್ರದೇಶದಲ್ಲೂ ಕೂಡ ಕಂಡು ಬರ್ತವೆ, ಅಂಬಲ್ವಾಡಿ ಅಂತ ಕರೀತಾರೆ. ಅಂದ್ರೆ ನಮ್ಮ ರಾಜ್ಯ ಅಲ್ಲದೆ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲೂ ಕೂಡ ಈ ತಳಿ ಕಂಡು ಬರ್ತಾ ಇದೆ. ಅಂದ್ರೆ ಅಮೃತ್ ಮಹಲ್ಗೂ ಹಳ್ಳಿಕಾರ್ಗೂ ಏನು ವ್ಯತ್ಯಾಸ ಅಂತೀರ? ಈಗ ಅಮೃತ್ ಮಹಲ್ ತಳಿ ಸ್ವಲ್ಪ ದೊಡ್ಡದಾಗಿರುತ್ತೆ ಗಾತ್ರದಲ್ಲಿ, ಆನಂತರ ಬಣ್ಣದಲ್ಲೂ ಕೂಡ ಬಿಳಿ ಬಣ್ಣದಿಂದ ಕೂಡ ಪೂರ್ಣ ಬಿಳಿ ಬಣ್ಣ ಇರುತ್ತೆ, ಹೆಚ್ಚಾಗಿ ಬಿಳಿ ಬಣ್ಣ ಇರುತ್ತೆ. ಅದೇ ಇದಾದ್ರೆ ಬೂದು ಬಣ್ಣಕ್ಕೆ ಇರುತ್ತೆ. ಅದ್ಮೇಲೆ ಕೋಡ್ನಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ. ಗಾತ್ರದಲ್ಲಿ ಅಮೃತ್ ಮಹಲ್ ತಳಿ ದೊಡ್ಡದಾಗಿರುತ್ತೆ, ಅದೇ ಹಳ್ಳಿಕಾರ್ ತಳಿ ಸಾಮಾನ್ಯ ಸ್ವಲ್ಪ ಚಿಕ್ಕದಾಗಿರುತ್ತದೆ. ಆದ್ರಿಂದನೇ ಅಮೃತ್ ಮಹಲ್ ತಳಿಗಳನ್ನ ಮೈಸೂರಿನ ಮಹಾರಾಜರು ಮತ್ತು ಟಿಪ್ಪು ಸುಲ್ತಾನರು, ಬ್ರಿಟಿಷರು ಎಲ್ಲರೂ ಕೂಡ ಯುದ್ಧದಲ್ಲೂ ಕೂಡ ಜಾಸ್ತಿಯಾಗಿ ಉಪಯೋಗಿಸಿದ್ರು. ಈ ಹಳ್ಳಿಕಾರ್ ತಳಿಯನ್ನ ಮಧ್ಯಮ ವರ್ಗದ ರೈತರು ಮತ್ತು ಸಣ್ಣ ರೈತರು ಕೂಡ ಬಳಸ್ಕೊಬಹುದು. ಅಮೃತ್ ಮಹಲ್ ತಳಿಯನ್ನ ಸಾಮಾನ್ಯವಾಗಿ ದೊಡ್ಡ ರೈತರು ಹೆಚ್ಚಾಗಿ ಬಳಸ್ಕೊಳ್ತಾ ಇದ್ದಾರೆ. ಅಂದ್ರೆ ಅಮೃತ್ ಮಹಲ್ ತಳಿ ಈಗ ಬೇರೆ ರಾಜ್ಯದಲ್ಲಿ ಇಲ್ಲ? ಇಲ್ಲ ಇಲ್ಲ, ನಮ್ಮ ರಾಜ್ಯದಲ್ಲಿ ಸೀಮಿತವಾದ, ಕರ್ನಾಟಕದಲ್ಲೇ ಸೀಮಿತವಾದಂತದ್ದು. ಹಳ್ಳಿಕಾರ್ ಆದ್ರೆ ಬೇರೆ ರಾಜ್ಯದಲ್ಲಿ ಇದೆ? ಇದೆ, ಆದ್ರೆ ಕರ್ನಾಟಕನೇ ಇದರ ಹುಟ್ಟು ಸ್ಥಾನ ಮತ್ತು ಕರ್ನಾಟಕದಲ್ಲೇ ಜಾಸ್ತಿ ಇರೋದು. ಅಂದ್ರೆ ಶುದ್ಧವಾದ ತಳಿ ಸಿಗೋದಿಲ್ಲನೆ ಕರ್ನಾಟಕದಲ್ಲೇ? ಕರ್ನಾಟಕದಲ್ಲೇನೆ. ಇನ್ನೊಂದು, ನಮ್ಮ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಈ ಕಿಲಾರಿ ಎತ್ತುಗಳು ಅಂತ ನಾವು ಕೇಳಿದ್ದೀವಿ, ಈ ಒಂದು ತಳಿ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಖಂಡಿತವಾಗಿಯೂ. ಕಿಲ್ಲಾರಿ ತಳಿಯನ್ನ ಈ ಧಾರವಾಡ ಇರ್ಬೋದು, ಬಿಜಾಪುರ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲೆಲ್ಲ ತುಂಬಾ ಅಪೇಕ್ಷೆ ಪಡ್ತಾರೆ ರೈತರು. ಮುತುವರ್ಜಿಯಿಂದ ಸಾಕ್ತಾರೆ. ಅಲ್ಲಿ ಇರುವಂತಹ ಕಪ್ಪು ಬಣ್ಣದ ಮಣ್ಣು, ಜಿಗಟಾದ ಮಣ್ಣಿಗೆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಶಕ್ತಿನೂ ಬೇಕು, ಅದ್ರ ಜೊತೆಗೆ ಚುರುಕಾಗಿ ಕೆಲಸ ಮಾಡ್ಬೇಕಾದ್ರೆ ದೊಡ್ಡ ರೈತರು ಕಿಲ್ಲಾರಿ ತಳಿಯನ್ನ ಸಾಕ್ತಾರೆ. ಈ ತಳಿಯ ಎತ್ತುಗಳಿಗೆ ಉತ್ತಮವಾದ ಬೇಡಿಕೆ ಇದೆ. ಇಂದಿಗೂ ಕೂಡ ಮಹಾರಾಷ್ಟ್ರದಿಂದ ಅನೇಕರು ಈ ತಳಿಯ ಕಿಲ್ಲಾರಿ ತಳಿ ಎತ್ತುಗಳನ್ನ ತಗೊಂಡ್ಬರ್ತಾರೆ. ಇಂದ ಏನಾಗಿದೆ ಅಂತ ಹೇಳಿದ್ರೆ ಎತ್ತುಗಳಿಗೆ ಬೇಡಿಕೆ ಇದೆ, ಆದ್ರೆ ಕಿಲ್ಲಾರಿ ತಳಿಯ ರಾಸುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದ್ರಿಂದನೇ ಕಿಲ್ಲಾರಿ ತಳಿಯನ್ನು ಕೂಡ ಅಭಿವೃದ್ಧಿಪಡಿಸಬೇಕಾದಂತ ಅಗತ್ಯ ಕೂಡ ಇದೆ. ಈ ತಳಿಯನ್ನು ಕೂಡ ಅಮೃತ್ ಮಹಲ್, ಹಳ್ಳಿಕಾರ್ ತಳಿಗೆ ಹೋಲಿಸಬಹುದು. ಇವು ಮೂರು ಕೂಡ ಕೆಲಸ ಕಾರ್ಯಗಳಿಗೆ ಬಹಳ ಯೋಗ್ಯವಾದಂತಹ ತಳಿ. ಅಂದ್ರೆ ಕಿಲಾರಿ ತಳಿದು ಕೂಡ ಹಾಲು ಕೊಡುತ್ತೆ? ಹೌದು, ಕೊಡುತ್ತೆ. ಆದ್ರೆ 2-3 ಕೆಜಿಯಷ್ಟು ಕೊಡುವಂತ ರಾಸುಗಳು ಕೆಲವು ಮಾತ್ರ ಇದೆ. ಹೆಚ್ಚಿನದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗಂಡು ಕರುವಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ, ಬೇಡಿಕೆ ಇದೆ, ಬೇಡಿಕೆ ಇದೆ. ಆದ್ರಿಂದನೇ ಗಂಡು ಕರು ಹುಟ್ಟಿದಾಗ ಅನೇಕರು ಹಾಲನ್ನು ಕರೆಯದೇ ಇಲ್ಲ, ಕರುವಿಗೆನೆ ಬಿಟ್ಬಿಡ್ತಾರೆ. ಅಂದ್ರೆ ಮುಂದೆ ಹೋರಿಯನ್ನ ಅವರು ಚೆನ್ನಾಗಿ ಬೆಳೆಸುವಂತ ಉದ್ದೇಶದಿಂದ. ಹೌದು, ಈ ಹಳ್ಳಿಕಾರ್ ತಳಿ ಇರಬಹುದು, ಕಿಲಾರಿ ತಳಿ ಇರಬಹುದು, ಹೋರಿಗಳಿಗೆ ಬಹಳಷ್ಟು ಬೇಡಿಕೆ ಇದೆ. ಈಗ ನೀವು ಸಂತೆನಲ್ಲೂ ನೋಡಿರಬಹುದು, ಈ ಹಳ್ಳಿಕಾರು ಮತ್ತು ಕಿಲಾರಿ ತಳಿ ಹೋರಿಗಳು 50, 60, 70 ಸಾವಿರದವರೆಗೂ ಕೂಡ ಜೊತೆಗೆ ಮಾರಾಟ ಆಗ್ತದೆ. ಹೌದು ಹೌದು. ಈಗ ಈ ಅಮೃತ್ ಮಹಲ್ಲು, ಹಳ್ಳಿಕಾರು ಮತ್ತೆ ಕಿಲಾರಿ ತಳಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಮುಖ್ಯವಾಗಿ ಇವು ಕೃಷಿ ಕೆಲಸಗಳಿಗೆ ಸೂಕ್ತವಾದಂತಹ ತಳಿಗಳು. ಇನ್ನು ಹಾಲಿನ ಉತ್ಪಾದನೆಗೆ ಮೀಸಲಾಗಿರುವಂತಹ ಏನಾದರೂ ಸ್ಥಳೀಯ ತಳಿಗಳಿದ್ದಾವೆ ನಮ್ಮಲ್ಲಿ? ನಮ್ಮ ರಾಜ್ಯದಲ್ಲಿ ಕೆಲಸ ಕಾರ್ಯ ಮತ್ತು ಹಾಲಿಗಾಗುವಂತಹ ದಿಯೋನಿ ತಳಿ ಎತ್ತಿದೆ. ಈಗ ಬೀದರ್, ಗುಲ್ಬರ್ಗ ಆ ಪ್ರದೇಶದಲ್ಲಿ ಕಂಡು ಬರುತ್ತೆ. ಅದು ನೋಡೋದಕ್ಕೆ ಹೇಗಿರುತ್ತೆ ಅಂತ, ಅದು ಬಿಳಿ ಬಣ್ಣದಿಂದ ಇರುತ್ತೆ, ಕಪ್ಪು ಚುಕ್ಕೆ ಇರುತ್ತೆ ಕೆಲವದ್ರಲ್ಲಿ, ಕೆಲವದ್ರಲ್ಲಿ ಇರೋದಿಲ್ಲ. ಅದರಲ್ಲೂ ಕೂಡ ವಾಗಯ್ಯ, ವನೇರ, ಬಾಲಂಕಿ ಅಂತ ಹೇಳಿ ವಿಧಗಳಿವೆ. ಮಹಾರಾಷ್ಟ್ರದಲ್ಲೂ ಕೂಡ ಕಂಡು ಬರುತ್ತೆ. ಈಗ ನಮ್ಮ NDRI ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆಯಲ್ಲೂ ಕೂಡ 240 ಹಸುಗಳು ಇದೆ. ಈಗ ದಿಯೋನಿ ತಳಿ ಹಸುಗಳಿದೆ. ಆವರೇಜ್ ಅಂದ್ರೆ ಸರಾಸರಿ 5 kg ಹಾಲನ್ನು ಈ ತಳಿಯ ಹಸುಗಳು ಕೊಡ್ತವೆ ದಿನಕ್ಕೆ. ಕೆಲವು ರಾಸುಗಳು 11-12 kg ಕೂಡ ಹಾಲನ್ನ ಕೊಟ್ಟಿದ್ದಾವೆ. ಅಂದ್ರೆ ಈ ತಳಿಯಲ್ಲಿ ಹಾಲಿನ ಉತ್ಪಾದನಾ ಸಾಮರ್ಥ್ಯ ಕೂಡ ಇದೆ, ಅದ್ರ ಜೊತೆಗೇನೆ ಕೆಲಸ ಕಾರ್ಯಕ್ಕೂ ಕೂಡ ಉಪಯೋಗ ಆಗ್ತದೆ. ಆದ್ರಿಂದನೇ ಈ ತಳಿಯ ಹೋರಿಗಳಿಗೂ ಬೇಡಿಕೆ ಇದೆ, ಅದರ ಜೊತೆಗೆ ಹಾಲಿನ ಉತ್ಪತ್ತಿ. ಆದ್ರೆ ಈ ತಳಿ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ, ಆದ್ರಿಂದ ಆಹಾರದ ಅವಶ್ಯಕತೆ ಕೂಡ ಜಾಸ್ತಿ ಆಗುತ್ತೆ, ಜಾಸ್ತಿ ಬೇಕಾಗುತ್ತೆ. ರೋಗ ನಿರೋಧಕ ಶಕ್ತಿ ಹೇಗಿದೆ ಈ ತಳಿಯಲ್ಲಿ? ಉತ್ತಮವಾಗಿದೆ. ನಮ್ಮ ಎಲ್ಲಾ ದೇಶೀಯ ತಳಿಗಳಲ್ಲೂ ಕೂಡ ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಉತ್ತಮ ಗುಣ ಇದೆ, ಎಲ್ಲಾ ತಳಿಗಳಲ್ಲೂ ಇದೆ. ಈಗ ನಾವು ಮತ್ತೊಂದು ತಳಿನೂ ಕೂಡ ಬಿಜಾಪುರ, ಬೆಳಗಾವಿ ಆ ಏರಿಯಾದಲ್ಲಿ ಇತ್ತು, ಅದು ಕೃಷ್ಣ ವ್ಯಾಲಿ ತಳಿ. ಇವತ್ತು ಅದರ ಸಂಖ್ಯೆ ಬಹಳ ಕಡಿಮೆ ಇದೆ. ಕೃಷ್ಣ ಕಣಿವೆ ಪ್ರದೇಶದಲ್ಲಿ, ಹೌದು, ಕೃಷ್ಣ ಕಣಿವೆ ತೀರದ ರಾಸುಗಳನ್ನು ಕರೀತಾರೆ. ಅಥವಾ ಕಾಡಿಗೆ ಕಣ್ಣಿನ ಹಸು ಅಂತ ಕರೀತಾರೆ. ಅಂದ್ರೆ ಕಪ್ಪು ಬಣ್ಣ ಇರುತ್ತೆ ಕಣ್ಣಿನ ಸುತ್ತ, ಅದಕ್ಕೋಸ್ಕರ ಕಾಡಿಗೆ ಕಣ್ಣಿನ ಹಸು ಅಂತ ಕೂಡ ಕರೀತಾರೆ. ಕೃಷ್ಣ ವ್ಯಾಲಿ ಅಂತ, ಕೃಷ್ಣ ನದಿ ತೀರದ ರಾಸುಗಳು ಅಂತ ಕರಿತೀವಿ. ಇದು ಇವತ್ತು ಜಮಖಂಡಿ, ಮುದೋಳು ಮತ್ತು ಸುತ್ತಮುತ್ತಲಿನ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿದೆ. ಹಿಂದೆ ಜಾಸ್ತಿ ಇದ್ದಂತಹ ಹಸುಗಳ ಸಂಖ್ಯೆ ಇವತ್ತು ಸುಮಾರು 2,000 ಮಾತ್ರ ಇದೆ ಅಂತ ಹೇಳಿ ನಮ್ಮ ಸೆನ್ಸಸ್ ಮುಖಾಂತರ ತಿಳಿದು ಬರುತ್ತೆ. ನಾವು ಮಾಡಿದಂತಹ ಸರ್ವೆ ಪ್ರಕಾರ ನೋಡಿದ್ರೆ ಗುಣಮಟ್ಟ ಇರುವಂತಹ ಹಸುಗಳ ಸಂಖ್ಯೆ ಅದಕ್ಕಿಂತನೂ 1,000 ಕಡಿಮೆ. ಓಹೋ, ಅಷ್ಟು ಮಟ್ಟಿಗೆ ಸಂಖ್ಯೆ ಕಡಿಮೆ ಇದೆ. ಆದ್ರೆ ನಾವು 1999 2002 ಈ ತಳಿಯ ಹೋರಿಗಳನ್ನು ತಂದುಬಿಟ್ಟು 20,000 ವೀರ್ಯದ ಡೋಸ್ ಗಳನ್ನ ಮಾಡಿಟ್ಟಿದೀವಿ. ಅದನ್ನ ಯಾವತ್ತು ಬೇಕಾದ್ರೂ ಉಪಯೋಗಿಸಬಹುದು, ರೈತರು ಪಡ್ಕೊಬಹುದು ಯಾವತ್ತು ಬೇಕಾದ್ರೂ ಕೂಡ ಅವರು ತಗೊಂಡು ಹೋಗ್ಬೋದು. ಅದೇ ತರದಲ್ಲಿ ಬೇಫ್, ಭಾರತೀಯ ಆಗ್ರೋ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಇದೆ, ಮತ್ತು NBAGR ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸ್ ಕರ್ನಾಲು, NDDB ಇವರು ಕೂಡ ಈ ತಳಿಯನ್ನ ಸಂರಕ್ಷಿಸುವುದರ ಬಗ್ಗೆ ಈಗ ಪ್ರಯತ್ನವನ್ನ ಶುರು ಮಾಡಿದ್ದಾರೆ. ಕೃಷ್ಣ ವ್ಯಾಲಿ ತಳಿಯಲ್ಲಿ ಯಾಕೆ ಕಮ್ಮಿ ಆಯ್ತು ಅಂತ ನಾವು ಯೋಚಿಸಿದ್ರೆ, ನಮಗೆ ಮುಖ್ಯವಾಗಿ ಕಂಡು ಬರೋದು ಗೊರಸ್ ಇದೆಯಲ್ಲ, ಅದು ಮೃದು. ಓಹೋ, ಆದ್ರಿಂದ ಏನಾಯ್ತು ಅಂತ ಜಾಗದಲ್ಲಿ ಓಡಾಡೋದು ಕಷ್ಟ ಆಗಲ್ಲ. ಅಲ್ಲಿ ಗಟ್ಟಿ ಜಿಗಿಟು ಮಣ್ಣಿತ್ತು, ಆ ಮಣ್ಣಿಗೆ ಆ ತಳಿ ಸೂಕ್ತ. ಅದೇ ನಾವು ಶಿವಮೊಗ್ಗಕ್ಕೆ ತರಬಹುದು ಅಥವಾ ಚಿಕ್ಕಮಗಳೂರು ಜಿಲ್ಲೆಗೆ ತರಬಹುದು, ಅಥವಾ ಕೆಂಪು ಮಣ್ಣು ಎಲ್ಲಿದೆಯೋ ಅಲ್ಲಿಗೆಲ್ಲ ತಗೊಂಡ್ಬಂದ್ರೂ ಕೂಡ ಈ ತಳಿ ಸೂಕ್ತ ಅಲ್ಲ. ಏನಾಗುತ್ತೆ ಅಂದರೆ ಗೊರಸ ಮೃದು ಆಗಿರೋದನ್ನ ಗಾಯ ಆಗ್ತದೆ. ಅದಕ್ಕೋಸ್ಕರನೇ ಆ ಪ್ರದೇಶ ಬಿಟ್ಟು ಬೇರೆ ಕಡೆಗೆ ಆ ತಳಿ ಅಭಿವೃದ್ಧಿ ಆಗಲಿಲ್ಲ. ಅಂದರೆ ಎಲ್ಲಿ ಮರಳಿರುತ್ತೋ ಅಲ್ಲೇ ಸ್ವಲ್ಪ ಅದಕ್ಕೆ ಕಪ್ಪು ಮಣ್ಣಲ್ಲಿ ಮಾತ್ರ ಆ ತಳಿಯನ್ನ ಬೆಳೆಸಲಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ತಳಿ ಅಲ್ಲೇ ಇದೆ, ಕಿಲಾರಿ ತಳಿ ಅಂತ ಹೇಳ್ತೀವಲ್ಲ, ಕಿಲಾರ್ ತಳಿಯಲ್ಲಿ ಗೊರಸ್ ಗಟ್ಟಿ. ಆದ್ರಿಂದನೆ ಅದು ಆ ಪ್ರದೇಶ ಮತ್ತು ಸುತ್ತಮುತ್ತಲಿನ ಪ್ರದೇಶಕ್ಕೆ ಎಲ್ಲದಕ್ಕೂ ಕೂಡ ಅಭಿವೃದ್ಧಿಪಡಿಸಲಾಗಿದೆ ಆ ತಳಿನ. ಅಂದ್ರೆ ಈಗ ಇಷ್ಟೆಲ್ಲ ತಳಿಗಳು ತಾವು ಹೇಳಿದ್ರಿ, ಇನ್ನು ಯಾವ್ದಾದ್ರು ತಳಿ ರಾಸುಗಳಿದ್ದಾವೆ ನಮ್ಮಲ್ಲಿ? ನಮ್ಮಲ್ಲಿ ಇನ್ನೊಂದು ತಳಿ, ಮುಖ್ಯವಾದ ತಳಿ ಅಂತ ಹೇಳಿದ್ರೆ ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಪ್ರದೇಶದಲ್ಲಿ ಕಂಡು ಬರುವಂತಹ ಮಲೆನಾಡ್ ಗಿಡ್ಡ. ಗಿಡ್ಡ ಅಂತ ಹೇಳಿ ತಮ್ಗೆಲ್ಲ ತಿಳಿದಿದೆ, ಚಿಕ್ಕದಾಗಿರುವಂತಹ ತಳಿ, ತೂಕದಲ್ಲಿ 80-120 kg ಮಾತ್ರ ಇರುತ್ತೆ. ಈ ತಳಿಗಳನ್ನ ಮಲೆನಾಡು ಪ್ರದೇಶ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಆನಂತರ ಸೌತ್ ಕೆನರಾ, ಉಡುಪಿ, ನಾರ್ತ್ ಕೆನರಾ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಜನ ಸಾಕ್ತಾರೆ. ಈ ತಳಿಯ ರಾಸುಗಳು ಸುಮಾರು 8-12 lakh ಇದೆ ಅಂತ ಒಂದು ಅಂದಾಜು ಪ್ರಕಾರ ತಿಳಿದು ಬಂದಿದೆ. ಇವುಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ತಳಿ ಸಾವಯವ ಕೃಷಿಯಲ್ಲೂ ಕೂಡ ಬಹಳ ಮಹತ್ವವಾದ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಹೇಗೆ ಅಂತೀರಾ? ಈ ತಳಿಯ ಗಂಜಲ ಇರ್ಬೋದು, ಗೊಬ್ಬರ ಇರ್ಬೋದು, ಅದರ ಜೊತೆಗೆ ಗಿಡಗಳ ಎಲೆಗಳನ್ನು ಬೆರೆಸಿಬಿಟ್ಟು ತಿಂಗಳಗಟ್ಟೆ ಬಿಡ್ತಾರೆ. ಅದರಿಂದ ಬರುವಂತಹ ಕಾಂಪೋಸ್ಟ್ ಗೊಬ್ಬರವನ್ನು ಅಡಿಕೆ ಬೆಳೆಗೆ, ಅದರ ಜೊತೆಗೆ ವೆನಿಲ್ಲಾ ಈ ಥರ ಸಾವಯವ ಕೃಷಿಯಲ್ಲಿ ಬಹಳವಾಗಿ ರೈತರು ಉಪಯೋಗಿಸ್ತಾ ಇದ್ದಾರೆ. ಈ ತಳಿಯಿಂದ ಹಾಲು ಉತ್ಪಾದನೆ 1 ಕೆಜಿ ಇರಬಹುದು, ಆದರೆ ಅದರ ಜೊತೆ ಜೊತೆಗೆ ಈ ಸಾವಯವ ಕೃಷಿಯಲ್ಲಿ ಇದರ ಮಹತ್ವದಿಂದನೇ ಈ ತಳಿ ಬಗ್ಗೆ ಜನರು ಅಪೇಕ್ಷೆ ಪಡ್ತಾ ಇದ್ದಾರೆ. ನಿರ್ವಹಣೆನೂ ಸುಲಭ, ಬಹಳ ಸುಲಭ. ಇದಕ್ಕೆ ಹೆಚ್ಚಾಗಿ ಬೆಳಿಗ್ಗೆ ಮೇಲ್ ಬಿಡ್ತಾರೆ, ಸಂಜೆ ಬಂದ ನಂತರ ಇದಕ್ಕೆ ಅಗ್ರಿಕಲ್ಚರ್ ಬೈ ಪ್ರಾಡಕ್ಟ್ ಅಂತ ಏನಂತೀವೋ ಅದನ್ನ ಭತ್ತದ ಹುಲ್ಲು ಸ್ವಲ್ಪ ಅಥವಾ ಮನೆಯಲ್ಲಿ ಉಳಿದಿರುವಂತಹ ಪದಾರ್ಥಗಳನ್ನು ಕೊಡ್ತಾರೆ. ಅದರಿಂದ ಬರುವಂತಹ ಹಾಲನ್ನ ಮನೆಯ ಉಪಯೋಗಿಸ್ತಾರೆ. ಅದು ಉತ್ತಮ ಕ್ವಾಲಿಟಿಯ ಹಾಲನ್ನು ಕೊಡುತ್ತೆ, ಅಂದ್ರೆ ಗುಣಮಟ್ಟ ಬಹಳ ಉತ್ತಮವಾಗಿರುತ್ತೆ. ಬರುವಂತಹ 1 ಕೆಜಿ ಹಾಲಿರ್ಬೋದು ದಿನಕ್ಕೆ. ಆದ್ರೆ ಈ ತಳಿಯಲ್ಲೂ ಕೂಡ ಕೆಲವು ರಾಸುಗಳು 3-4 ಕೆಜಿಯಷ್ಟು ಹಾಲನ್ನ ದಿನಕ್ಕೆ ಕೊಡ್ತಾ ಇದಾವೆ. ಅಂದ್ರೆ ಈ ತಳಿಯನ್ನು ಕೂಡ ಅಭಿವೃದ್ಧಿಪಡಿಸಲು ವಿಪುಲ ಅವಕಾಶ ಇದೆ. ಈಗ 80 ಕೆಜಿ ಅಥವಾ 90 ಕೆಜಿ ಇರುವಂತಹ ಒಂದು ಹಸು ನಮಗೆ ದಿನಕ್ಕೆ 3 ಕೆಜಿ ಹಾಲು ಕೊಟ್ರೆ ಅದರಷ್ಟು ಲಾಭದಾಯಕ ಬೇರೆ ಯಾವುದು ಆಗಲ್ಲ. ಯಾಕೆಂದ್ರೆ ಅದರ ಆಹಾರದ ಅವಶ್ಯಕತೆ ಬಹಳ ಕಮ್ಮಿ. ಇನ್ನು ಇಷ್ಟೆಲ್ಲ ಸ್ಥಳೀಯ ತಳಿಗಳ ಬಗ್ಗೆ ತಾವು ಹೇಳಿದ್ರಿ, ಈ ಒಂದು ತಳಿಗಳ ಒಂದು ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಆ ಒಂದು ತಳಿಯನ್ನು ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಸಂಸ್ಥೆಯಲ್ಲಿ ಏನಾದರೂ ಪ್ರಯತ್ನಗಳು ನಡೆದಿದ್ದಾವೆ? ಖಂಡಿತವಾಗಿ ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ದಿಯೋನಿ ತಳಿಯನ್ನು ತಂದುಬಿಟ್ಟು 240 ರಾಸುಗಳಿದೆ. ಈ ತಳಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಾವು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಸರ್ವೆ ಮಾಡಿಬಿಟ್ಟು ಅಲ್ಲಿ ಯಾವ ತಳಿಯನ್ನು ಅಭಿವೃದ್ಧಿಪಡಿಸಬೇಕು, ಇಲ್ಲಿಗೆ ಯಾವ ಥರದಲ್ಲಿ ಮಾಡಬೇಕು, ಏನು ನ್ಯೂನ್ಯತೆ ಇದೆ. ಈಗ ನಮ್ಮ ದೇಶೀಯ ತಳಿಗಳಲ್ಲಿ ಬಹಳ ಮುಖ್ಯವಾಗಿ ನ್ಯೂನ್ಯತೆ ಅಂತ ಹೇಳಿದರೆ ಹೋರಿಗಳು ಸಿಗ್ತಾ ಇಲ್ಲ, ಒಳ್ಳೆ ಗುಣಮಟ್ಟದ ಹೋರಿಗಳು. ಅದರಿಂದ ಏನಾಗುತ್ತೆ, ವೀರ್ಯ ಉತ್ಪಾದನೆ ಆಗಲ್ಲ, ಮತ್ತೆ ಕೆಲವು ಭಾಗದಲ್ಲಿ ಈ ತಳಿಯ ಹೋರಿಗಳ ವೀರ್ಯನೂ ಸಿಗ್ತಾ ಇಲ್ಲ. ಆದರೆ ನಮ್ಮ ರಾಜ್ಯ ಸರ್ಕಾರನು ಕೂಡ ಅನೇಕ ಕ್ರಮಗಳನ್ನ ಕೈಗೊಂಡಿದೆ. ಈ ಕರಡು ನೀತಿ ಏನಿದೆಯೋ, ನಮ್ಮ ರಾಜ್ಯ ಸರ್ಕಾರದ ಪಶುಪಾಲನೆ ಇಲಾಖೆ ಕರಡು ನೀತಿ, ಅದರಲ್ಲೂ ಕೂಡ ನಮ್ಮ ದೇಶಿ ತಳಿಗಳನ್ನ ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಬರ್ತಾ ಇರುವಂತಹ ನೀತಿಯಲ್ಲೂ ಕೂಡ ಅದನ್ನ ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ದಾರೆ. ಈಗ ಅಮೃತ್ ಮಹಲ್ ತಳಿ ಇರ್ಬೋದು, ಅಜ್ಜಂಪುರ ಪ್ರದೇಶ, ಅದರ ಸುತ್ತಮುತ್ತ ಚಿಕ್ಕಮಗಳೂರು, ಹಾಸನ, ತುಮಕೂರು, ಇಲ್ಲೆಲ್ಲ ಈ ತಳಿಯ ವೀರ್ಯವನ್ನು ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅದೇ ಥರ ಹಳ್ಳಿಕಾರ್ ತಳಿಗೆ ಕುಣಿಕೇನ ಹಳ್ಳಿ ಎತ್ತಿದೆ ತುಮಕೂರು ಜಿಲ್ಲೆಯಲ್ಲಿ, ಅಲ್ಲೊಂದು ಫಾರ್ಮು ಕೂಡ ಇದೆ. ಈಗ ಕೃಷ್ಣ ವ್ಯಾಲಿ ತಳಿ ಏನಾಗಿದೆ ಅಂತ ಹೇಳಿದ್ರೆ ನಶಿಸುವ ಹಂತವನ್ನು ತಲುಪಿದೆ. ಇದನ್ನು ಉಳಿಸ್ಕೊಳ್ಬೇಕಾದ್ದು ಕೂಡ ನಮ್ಮ ಕರ್ತವ್ಯ ಆಗಿದೆ. ಅದೇ ಕಿಲ್ಲಾರಿ, ದಿಯೋನಿ ಈ ತಳಿಯ ರಾಸುಗಳು ಕೂಡ ಉತ್ತಮ ಸಂಖ್ಯೆಯಲ್ಲಿದೆ, ಉತ್ತಮ ಬೇಡಿಕೆನೂ ಕೂಡ ಇದೆ ಹೋರಿಗಳಿಗೆ. ಅದರಿಂದಾಗಿ ಅದನ್ನ ಅವನು ಉಳಿಸ್ಕೊಳ್ಳುವಂತಕ್ಕೆ ರೈತರೇ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ರಾಮಚಂದ್ರಪುರ ಮಠದ ಶ್ರೀಗಳು ಕೂಡ ಈ ದೇಶಿ ತಳಿಗಳ ಸಂರಕ್ಷಣೆಯಲ್ಲಿ ಇವತ್ತು ತೊಡಗಿದ್ದಾರೆ, ಅಲ್ಲಿ ಹೇಗೆ ಪ್ರಯತ್ನ ನಡೆದಿದೆ ಅಂತ? ರಾಮಚಂದ್ರಪುರ ಮಠ ಹೊಸನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಹಳ ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರು ಮಲ್ನಾಡ್ ಗಿಡ್ಡ ಇರ್ಬೋದು, ನಮ್ಮ ರಾಜ್ಯದ ಮಾತ್ರ ಅಲ್ಲ ದೇಶದ ಅನೇಕ ತಳಿಗಳನ್ನು ತಂದು ಸಾಕ್ತಾ ಇದ್ದಾರೆ. ಅಲ್ಲಿ ಅಲ್ಲಿಗೆ ಬರುವಂಥ ವೀಕ್ಷಕರಲ್ಲೂ ಕೂಡ ವಿಶೇಷ ಆಸಕ್ತಿ ಬರ್ತಾ ಇದೆ ರೈತರಿಗೂ ಕೂಡ. ಅದನ್ನು ನೋಡಿಬಿಟ್ಟು ಅನೇಕ ರೈತರು ಗುಜರಾತು, ರಾಜಸ್ಥಾನದಿಂದ ಥಾರ್ಪಾರ್ಕರ್ ತಳಿಯನ್ನು ತಂದಿದ್ದಾರೆ, ಕಾಂಕ್ರೀಟ್ ತಳಿಯನ್ನು ಕೂಡ ತಂದಿದ್ದಾರೆ, ಇನ್ನು ಕೆಲವರು ಸಾಹಿವಾಲ್ ತಳಿಯನ್ನು ಕೂಡ ತಂದುಬಿಟ್ಟು ಇಲ್ಲಿ ಸಾಕ್ತಾ ಇದ್ದಾರೆ. ಈ ಥಾರ್ಪಾರ್ಕರ್ ತಳಿ ದಿನಕ್ಕೆ 10-12 ಕೆಜಿಯಷ್ಟು ಹಾಲನ್ನು ಕೊಡುವ ಸಾಮರ್ಥ್ಯವನ್ನು ಹೊಂದಿದೆ. ಅದರಿಂದ ಹಾಲು ಉತ್ಪಾದನೆಯಲ್ಲಿ ಅನೇಕರು ಈ ಥಾರ್ಪಾರ್ಕರ್ ತಳಿಯನ್ನು ಬಹಳವಾಗಿ ಉಪಯೋಗಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಸಂಶೋಧನೆಗೂ ಏನಾದರೂ ಅನುಕೂಲ ಆಗ್ಬೋದು ಅದರಿಂದ? ಈ ಖಂಡಿತವಾಗಿಯೂ ಉಪಯೋಗ ಆಗ್ತಾ ಇದೆ. ಇಂದು ನಾವು ಯಾವ ತಳಿಯನ್ನು ಸಾಕಬೇಕು ಅನ್ನುವಂತಹ ವಿಷಯ ಬಹಳ ಮುಖ್ಯವಾದ್ದು. ನಮ್ಮ ರೈತರು ಅನೇಕರು ಬಂದ್ಬಿಟ್ಟು ನನಗೆ ಮಿಶ್ರತಳಿತ ಹಾಕಬೇಕು, ಮಿಶ್ರತಳಿತ ಹಾಕಬೇಕಾದ್ರೆ ನಾನು ಕಪ್ಪು ಬಿಳುಪಾದ ಹೆಚ್ಚೆ ಹಸುಗಳನ್ನು ಸಾಕಬೇಕು, ಅಥವಾ ಬೂದು ಬಣ್ಣದ ಜೆರ್ಸಿ ಹಸುನ ಸಾಕಬೇಕು, ಅಥವಾ ನಾನು ದೇಶಿ ತಳಿ ಸಾಕಬೇಕು ಅಂದರೆ ದೇಶಿ ತಳಿಯಲ್ಲಿ ಯಾವುದನ್ನು ಸಾಕಬೇಕು. ನನಗೆ ಆಹಾರದ ಒಂದು ಕೊಡುವಂಥದ್ದು ಬಹಳ ಕಷ್ಟ ಇದೆ, ವೆಟನರಿ ಏಡ್ ಹತ್ತಿರ ಸಿಗ್ತಾ ಇಲ್ಲ, ಇಂಥ ಸಂದರ್ಭದಲ್ಲಿ ಯಾವ್ದು ಮಾಡ್ಕೊಬೇಕು, ಆದಮೇಲೆ ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದೆ ನನ್ನ ಹಸುಗಳು, ಅದಕ್ಕೆ ಯಾವ ತಳಿನ ಸಾಕಬೇಕು ಅಂತ ಅನೇಕ ರೈತರು ಬಂದು ಕೇಳ್ತಾರೆ. ಆವಾಗ ನಾವು ಅವರಿಗೆ ಯಾವುದು ಅನುಕೂಲ, ಈಗ ಬೆಂಗಳೂರು, ಮೈಸೂರು ಸುತ್ತಮುತ್ತಲಿನ ಪ್ರದೇಶ ಇರ್ಬೋದು, ಅವರಿಗೆ HF ಮಿಶ್ರತಳಿ ರಾಸುಗಳನ್ನು ಸಾಕಿ ಅಂತ ಹೇಳ್ತೀವಿ. ಅದೇ ಥರ ಹಳ್ಳಿಯ ಜನರು ಬರ್ತಾರೆ, ಹಳ್ಳಿಯಿಂದ ಧಾರವಾಡ ಕಡೆಯಿಂದ ಬರ್ಬೋದು, ಬಿಜಾಪುರ ಅಥವಾ ಶಿವಮೊಗ್ಗ ಕಡೆಯಿಂದ ಬಂದರೆ ಮಲ್ನಾಡ್ ಗಿಡ್ಡನೂ ಅಭಿವೃದ್ಧಿಪಡಿಸ್ಬೋದು. ಅದರ ಜೊತೆಗೆ ಕೆಲವರು ಥಾರ್ಪಾರ್ಕರ್ ತಂದು ಸಾಕಿದ್ದಾರೆ, ಅವ್ರು ನೋಡಿಬಿಟ್ಟು ಬೇರೆಯವರಿಗೂ ಕೂಡ ಆ ತಳಿ ಬಗ್ಗೆ ಆಸಕ್ತಿ ಬರ್ತಾ ಇದೆ, ಚೆನ್ನಾಗಿ ಉತ್ಪತ್ತಿನೂ ಕೂಡ ಆಗ್ತಾ ಇದೆ. ಈಗ ತುಮಕೂರು ಬೆಂಗಳೂರು ರೂರಲ್ಲೂ ಕೂಡ ಥಾರಪಾರ್ಕರ್ ತಳಿಯು ಕೂಡ ಒಳ್ಳೆಯ ಹಾಲನ್ನು ಕೊಡ್ತಾ ಇದೆ. ಅನೇಕ ರೈತರು ಹೊಂದ್ಕೊಳ್ತಾ ಇದೆ. ಮತ್ತೆ ತಮಿಳುನಾಡಲ್ಲೂ ಕೂಡ ಅನೇಕ ರೈತರು ತಗೊಂಬಂದ್ ಸಾಕ್ತಾ ಇದ್ದಾರೆ. ಅದರಿಂದ ಕೂಡ ಇಲ್ಲಿಯ ವಾತಾವರಣಕ್ಕೆ ಹೊಂದ್ಕೊಂಡು ಹಾಲನ್ನು ಕೂಡ ಉತ್ತಮವಾಗಿ ಕೊಡ್ತಾ ಇದೆ. ಅದೇ ಥರದಲ್ಲಿ ದಿಯೋನಿ ತಳಿನೂ ಕೂಡ ನಮ್ಮ ರಾಜ್ಯಕ್ಕೆ ಹೊಂದ್ಕೊಂಡ್ಬಿಟ್ಟು ಹಾಲನ್ನು ಕೊಡುತ್ತೆ. ಅದರ ಜೊತೆಗೆ ಹೋರಿಗಳು ಕೃಷಿ ಕಾರ್ಯಕ್ಕೂ ಕೂಡ ಆಗ್ತಾ ಇದೆ. ಅಂದ್ರೆ ಮುಖ್ಯವಾಗಿ ಇವುಗಳ ವೀರ್ಯದ ಉತ್ಪಾದನೆ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಮುಖ್ಯವಾಗಿ ನಾವು ಏನ್ ಮಾಡ್ಬೇಕಂದ್ರೆ ಹೋರಿಗಳನ್ನ ಆಯ್ಕೆ ಮಾಡಬೇಕು. ಅದರ ಜೊತೆಗೆ ಒಂದೇ ಹೋರಿಯನ್ನ ಒಂದೇ ಪ್ರದೇಶದಲ್ಲಿ ತುಂಬಾ ವರ್ಷಗಳ ಕಾಲ ಉಪಯೋಗಿಸಬಾರದು. ಅದರಿಂದ ಏನಾಗುತ್ತೆ ಅಂದ್ರೆ ಇನ್ ಬ್ರೀಡಿಂಗ್ ಅಂತ ಹೇಳ್ತೀವಿ, ಒಳ ಅಭಿವರ್ಧನೆ. ಹೌದು, ಅದನ್ನ ತಡಿಬೇಕು. ಮತ್ತೆ ನಾವು ಹೋರಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಅದರ ತಾಯಿಯ ಹಾಲಿನ ಉತ್ಪಾದನಾ ಸಾಮರ್ಥ್ಯ ಅಥವಾ ಕೃಷಿಯಲ್ಲಿ ಯಾವ ತರದಲ್ಲಿ ಪೀಳಿಗೆ ಪರಿಶೀಲನೆ ಮಾಡಬೇಕು. ಅದೇ ರೀತಿಯಲ್ಲಿ ಉತ್ತಮವಾದಂತಹ ಹೋರಿಗಳನ್ನ ಆಯ್ಕೆ ಮಾಡಿ ಆ ಪ್ರದೇಶಕ್ಕೆ ನಾವು ಕೊಟ್ರೆ ಅದರಿಂದ ಕೂಡ ಉತ್ತಮವಾದಂತಹ ಅಭಿವೃದ್ಧಿಯನ್ನ ನಾವು ಒಂದು ಜನರೇಷನ್ ಅಂದ್ರೆ ನಾಲ್ಕರಿಂದ ಒಂದು ಪೀಳಿಗೆನಲ್ಲಿ ಕಂಡ್ಕೋಬಹುದು. ಈ ತಳಿಗಳನ್ನ ಉಳಿಸೋದ್ರಿಂದ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ರಾಷ್ಟ್ರಕ್ಕೂ ಮಾತ್ರನೂ ಅಲ್ಲ, ದೇಶ ವಿದೇಶಗಳಲ್ಲಿಯೂ ಕೂಡ ಈ ತಳಿಯನ್ನ ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮ ದೇಶೀಯ ತಳಿಯನ್ನು ಉಪಯೋಗಿಸ್ಕೊಂಬಂಟು ರೋಗ ನಿರೋಧಕ ಶಕ್ತಿ ಇರುವಂತಹ ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸಬಹುದು. ಇಂದು ನಮ್ಮ ರಾಷ್ಟ್ರ ಸಿಬಿಡಿ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ ಅಂತ ಹೇಳ್ತೀವಿ, ಅದೇ ರೀತಿ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್ ಇವೆಲ್ಲದಕ್ಕೂ ಕೂಡ ಸೈನ್ ಹಾಕಿದೀವಿ. ಅದರಲ್ಲೂ ಕೂಡ ಈ ತಳಿಗಳನ್ನು ಉಳಿಸಿಕೊಳ್ಳುವಂತಹದ್ದು ಕೂಡ ಸಿಬಿಡಿಯಲ್ಲಿ ಒಂದು ಮಹತ್ವವಾದ ಪಾತ್ರ ನಮ್ಮ ರಾಷ್ಟ್ರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಕೂಡ ಇದೆ. ಅದರ ಜೊತೆ ಜೊತೆಗೆ ನಮ್ಮ ರೈತರ ಸಹಕಾರದಿಂದ ಈ ತಳಿಗಳನ್ನು ಉಳಿಸ್ಕೋಬಹುದು. ಅದರ ಜೊತೆಗೆ ಅಭಿವೃದ್ಧಿಪಡಿಸೋದ್ರಿಂದ ರೈತರು ಕೂಡ ಲಾಭವನ್ನು ಗಳಿಸ್ಬಿಟ್ಟು ತಮ್ಮ ಬಾಳನ್ನು ಹಸನಾಗಿಸಬಹುದು. ಇವತ್ತು ಕೆಲವೊಂದು ತೋಟಗಾರಿಕಾ ಬೆಳೆಗಳಿಗೆ ಮತ್ತು ಕೃಷಿ ಉತ್ಪನ್ನಗಳಿಗೆ ಭೌಗೋಳಿಕ ಸೂಚಕಗಳು ಅನ್ನುವಂಥ ಒಂದು ಮಾನದಂಡವನ್ನು ನೀಡ್ತಾ ಇದ್ದಾರೆ. ಈಗ ನಂಜನಗೂಡಿನ ರಸಬಾಳೆ, ಹೌದು, ಮತ್ತು ಮಧುಗಿರಿ ದಾಳಿಂಬೆ, ದೇವನಹಳ್ಳಿ ಚಕ್ಕೋತ, ಈ ರೀತಿಯಾಗಿ ನಮ್ಮ ಈ ಸ್ಥಳೀಯ ಹೈನುದಾಸು ತಳಿಗಳಿಗೂ ಇಂಥ ಒಂದು ಭೌಗೋಳಿಕ ಸೂಚಕದ ಸ್ಥಾನಮಾನವನ್ನು ನೀಡುವಂತ ಸಾಧ್ಯತೆ ಇದೆಯೇ? ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಹೇಳ್ತೀವಲ್ಲ, ಅದನ್ನ ಉತ್ಪನ್ನಗಳಿಗೆ ಕೊಡಬಹುದು. ಈಗ ಧಾರವಾಡದಿಂದ ಬರುವಂತಹ ಧಾರವಾಡ ಪೇಡಕ್ಕೂ ಕೂಡ ಕೊಟ್ಟಿದ್ದಾರೆ. ಅದೇ ತರದಲ್ಲಿ ನಮ್ಮ ಮಲ್ನಾಡ್ ಗಿಡ್ಡ ತಳಿಯಿಂದ ಬರುವಂತಹ ಯಾವುದೋ ಒಂದು ಉತ್ಪನ್ನೆಯನ್ನು ಮಾಡಿದ್ರೆ ಅದರಲ್ಲಿರುವಂತಹ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್, ಉತ್ತಮವಾದಂತಹ ಗುಣ ಆ ಪ್ರದೇಶದಿಂದ, ಭೌಗೋಳಿಕ ಪ್ರದೇಶದಿಂದ ಬಂದಿದ್ರೆ ಅದಕ್ಕೂ ಕೂಡ ನಾವು ಜಿಯೋಗ್ರಫಿಕಲ್ ಇಂಡಿಕೇಶನ್ ತಗೊಬಹುದು. ಅಮೃತ್ ಮಹಲ್ ತಳಿಯಲ್ಲಿ ನಮ್ಮ ಹಿರಿಯರು ಅನೇಕರು ಹೇಳ್ತಾರೆ, ಅದರಲ್ಲಿ ಹೊಟ್ಟೆ ನೋವು ಬಂದ್ರೆ ಗುಣಪಡಿಸುವಂತಹ ವಿಶೇಷ ಗುಣ ಇದೆ ಅಂತ. ಅದ್ರ ಬಗ್ಗೆ ಸಂಶೋಧನೆ ಆಗ್ಬೇಕು. ಯಾವ ಉತ್ಪನ್ನದ್ದು ಇದು? ಹಾಲಿನಿಂದ ಬರುವಂತ. ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ಅಜ್ಜಂಪುರ ಸುತ್ತಮುತ್ತಲಿನ ಪ್ರದೇಶಕ್ಕೆ ಹೋದ್ರೆ ಅನೇಕ ಆಯುರ್ವೇದಿಕ್ ವೈದ್ಯರು, ಅದ್ರ ಜೊತೆಗೆ ಹಳ್ಳಿಯಲ್ಲಿರ್ತಕ್ಕಂಥ ವಯಸ್ಕರು ಕೂಡ ಅನೇಕರು ಹೇಳ್ತಾರೆ, ಈ ತಳಿ ಹಾಲನ್ನು ಕುಡಿದ್ರೆ ಹೊಟ್ಟೆ ನೋವು, ಗ್ಯಾಸ್ಟ್ರೈಟಿಸ್ ಅಂತ ಏನು ಹೇಳ್ತೀವ, ಈ ಹಾಲನ್ನು ಕುಡಿಯಿರಿ ಹೊಟ್ಟೆ ನೋವು ಆಮ್ಲೀಯತೆ ಕಡಿಮೆ ಆಗುತ್ತೆ ಅಂತ ಹೇಳಿ ರೈತರಲ್ಲಿ ಅಭಿಪ್ರಾಯ ಇದೆ. ಮತ್ತೆ ಅದಕ್ಕೆ ಉತ್ತಮವಾದ ಬೇಡಿಕೆನೂ ಇದೆ ಈ ತಳಿ ಹಾಲಿಗೆ. ಆದರೆ ಇದರ ಬಗ್ಗೆ ಕೂಡ ವಿಶೇಷ ಸಂಶೋಧನೆ ಆಗಬೇಕು. ಅದರ ಜೊತೆಗೆ ನಾವು ಜಿಯೋಗ್ರಫಿಕಲ್ ಇಂಡಿಕೇಶನ್ ಇರ್ಬೋದು, ಇತರ ಗುಣಗಳನ್ನು ಕೂಡ ನಾವು IPR ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಮೂಲಕ ಪೇಟೆಂಟಿಂಗ್ ಕೂಡ ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ನಮ್ಮ ರೈತ ಬಾಂಧವರಿಗೆ ನಮ್ಮ ದೇಶೀ ಹೈನುರಾಸು ತಳಿಗಳ ಒಂದು ಗುಣಲಕ್ಷಣಗಳು ಮತ್ತು ಅವುಗಳ ಒಂದು ಸಂರಕ್ಷಣೆಯ ಮಹತ್ವದ ಬಗ್ಗೆ ತಿಳಿಸೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ತುಂಬ ವಿವರವಾದಂಥ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ರಮೇಶ್ ಅವರೇ, ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ದೇಸಿ ಹೈನುರಾಸು ತಳಿ ಈ ಕುರಿತು ಡಾ ರಮೇಶ್ ಕೆಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು PM ಜಗದೀಶ್. ಇದೀಗ ಕೇಳಿ ಜನಪದ ಗೀತೆ. ಶರಣು ಶರಣು ದೇವರಿಗೆ ಶರಣು ಸಬಗಿನ ಕೊಟ್ಟಿನುಂಡೆ ಪನಿ ಬಾರ ಸಲಿಸುವೆ ಕೆತ್ತೈಸಿ ಪದನ ಬರಕೋಡೋ.